ನಿಮಗೆ ಭಾಳ ಇದರಿಂದ ಉಪಯೋಗ ಆಗುತ್ತೆ. ಆಮೇಲೆ ಮುಂದಿನ ಒಂದು 15 ದಿವಸ ಅಥವಾ 20 ದಿವಸ ಹವಾಮಾನ ಹೆಂಗಿರುತ್ತೆ ಇದ್ರ ಬಗ್ಗೆ ಆ ಸ್ಥಿತಿನ ನಮಗೆ ನೀವು ತಿಳಿಸಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇಲ್ಲಿವರೆಗೆ ಹವಾಮಾನ ಮಿತ್ರ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಮುಂದಿನ 10 ದಿನಗಳೊಳಗೆ ಗಾಳಿ ಮಳೆಯಿಂದ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವ ಕುರಿತು ಹವಾಮಾನ ತಜ್ಞ ಡಾಕ್ಟರ್ ಸಿಎಸ್ ಪಾಟೀಲ್ ಅವರ ಸಂದರ್ಶನ ಮತ್ತು ಕಳೆದ ವಾರ ಪ್ರಸಾರವಾದ ಕಾರ್ಯಕ್ರಮ ಆಲಿಸಿ ಅಭಿಪ್ರಾಯ ಕೇಳಿದ ಕೇಳುಗರಿಗೆ ಉತ್ತರವನ್ನು ನೀಡಿದವರು ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ, ಮಾತಾಡ್ ಮಾತಾಡ್ ಚೆಲುವ ಕನ್ನಡ, ನುಡಿ ಕನ್ನಡ ನಡೆ ಕನ್ನಡ, ಮಾತಾಡ್ ಮಾತಾಡ್ ಚೆಲುವ ಕನ್ನಡ. ಈ ರಾತ್ರಿ 8 ಗಂಟೆಗೆ ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಅಥವಾ 200093, SD ಕ್ರಮಾಂಕ 083394. ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ಈ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಮಾತಾಡ್ ಮಾತಾಡ್ ಕನ್ನಡ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವೇಳೆ ಸರಿಯಾಗಿ 7:20:10 ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ 9ನೇ ದಿನದ ಬಾನುಲಿ ವರದಿಯನ್ನ. ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್, ನಾನು ಅಗ್ರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ 9ನೇ ದಿನವಾದ ಇಂದು ನಾವು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹ್ಯಾಳ್ಯ, ಬೇವೂರು ಹಾಗೂ ಗೊಲ್ರಳ್ಳಿ ಗ್ರಾಮಗಳಲ್ಲಿ ಇವತ್ತು ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಒಂದು ಮಾಹಿತಿಯನ್ನು ರೈತರಿಗೆ ಕೊಡುವ ಒಂದು ನಿರಂತರವಾದ ಕಾರ್ಯದಲ್ಲಿ ನಾವು ತೊಡಗಿದ್ವಿ. ಸೊ ಇವತ್ತು ನಾವು ಹ್ಯಾಳ್ಯ ಮತ್ತು ಬೇವೂರು ಗ್ರಾಮಗಳಲ್ಲಿ ಮತ್ತು ಗೊಲ್ರಳ್ಳಿ ಗ್ರಾಮಗಳಲ್ಲಿ ರೈತರಿಗೆ ನಾವು ಮಣ್ಣಿನ ಪರೀಕ್ಷೆ ಮತ್ತು ಮಣ್ಣಿನ ಮಹತ್ವ, ಮಣ್ಣಿನ ಪರೀಕ್ಷೆಯಿಂದ ಆಗುವಂಥ ಒಂದು ಲಾಭ ಮತ್ತು ನೀರಿನ ಪರೀಕ್ಷೆ ಹಾಗೂ ಈಗ ಕೃಷಿಯಲ್ಲಿ ಈಗ ರೈತರು ಇಲ್ಲಿ ಎದುರಿಸ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ನಾವು ರೈತರಿಗೆ ಸವಿಸ್ತಾರವಾದಂಥ ಒಂದು ಮಾಹಿತಿ ನೀಡಿದ್ವಿ. ಸೊ ಈ ಒಂದು ಕೊಟ್ಟೂರು ತಾಲೂಕಿನ ಒಂದು ಆಯ್ದ ಗ್ರಾಮಗಳಲ್ಲಿ ಇಲ್ಲಿ ತೋಟಗಾರಿಕಾ ಬೆಳೆಗಳು ಕೂಡ ಇದ್ದಾವೆ, ಕೃಷಿ ಬೆಳೆಗಳು ಕೂಡ ಇದ್ದಾವೆ. ಇಲ್ಲಿ ಮೆಕ್ಕೆಜೋಳದಲ್ಲಿ ರೈತರು ಇವತ್ತು ಸೈನಿಕ ಉಳಿದ ಬಗ್ಗೆ ಭಾಳ ಕೇಳಿದರು. ಸೈನಿಕ ಉಳಿದ ಒಂದು ಹತೋಟಿಯನ್ನು ಯಾವ ಥರ ಮಾಡಬೇಕು, ಆ ಸೈನಿಕ ಉಳುವಿನ ಹತೋಟಿಗೆ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಾವು ಇವತ್ತು ರೈತರಲ್ಲಿ ಹಂಚಿಕೊಂಡ್ವಿ. ಅದೇ ರೀತಿ ಈಗ ಈರುಳ್ಳಿಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಗ್ಗೆ ನಾವು ಇಲ್ಲಿ ರೈತರಿಗೆ ಸವಿಸ್ತಾರವಾದ ಒಂದು ಮಾಹಿತಿ ನೀಡಿದ್ವಿ. ಸೊ ಅದೇ ರೀತಿ ಈಗ ಇಲ್ಲಿ ಸುಮಾರು ಕಾರ್ಯಕ್ರಮ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇರ್ಬೋದು, ಕೃಷಿಗೆ ಸಂಬಂಧಪಟ್ಟ ಒಂದು ಯೋಜನೆಗಳ ಬಗ್ಗೆ ನಾವು ರೈತರಲ್ಲಿ ಜಾಗೃತಿ ಮೂಡಿಸಿದ್ದೀವಿ. ಸೊ ಇವಾಗ ಎಲ್ಲ ಹಳ್ಳಿಗಳಿಂದ ಸರಿಸುಮಾರು ಒಂದು 300-350 ಜನ ರೈತರು ಎಲ್ಲ ಭಾಳ ಉತ್ಸಾಹಕತೆಯಿಂದ ಒಂದು ಈ ಕಾರ್ಯಕ್ರಮದಲ್ಲಿ ಕೂತು ತಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಿದರು. ಅದೇ ಥರ ನೇರ ಸಂವಾದದಲ್ಲೂ ಕೂಡ ರೈತರು ಸುಮಾರು ಮಾಹಿತಿಯನ್ನು ನಾವು ನಮ್ಮಲ್ಲಿ ತಿಳ್ಕೊಂಡ್ರು, ನಾವು ಕೂಡ ರೈತರಿಗೆ ಸುಮಾರು ಮಾಹಿತಿಗಳನ್ನು ಹೇಳಿದ್ವಿ. ಸೊ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವು ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಡಾಕ್ಟರ್ ರಾಜು ಆರ್, ಹಿರಿಯ ವಿಜ್ಞಾನಿ ಕೃಷಿ ಅರ್ಥಶಾಸ್ತ್ರ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಈ ಕೇಂದ್ರ ಸರ್ಕಾರದ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನೋ ಒಂದು ಅಭಿಯಾನದ ಮೂಲಕ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ರೈತರಿಗೆ ಒಂದು ಮಾಹಿತಿಯನ್ನು, ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ತಲುಪಿಸುವುದಕ್ಕೋಸ್ಕರ ಸುಮಾರು 5 ದಿನದಿಂದ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾನು ನೋಡಿದ ಪ್ರಕಾರ ಈ ಎರಡೂ ಜಿಲ್ಲೆಗಳಲ್ಲಿ ರೈತರು ಬಹಳ ಆಕ್ಟಿವ್ ಆಗಿ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ತಮ್ಮ ಮನೆ ಬಾಗಿಲಿಗೆ ಬಂದು ಈ ಒಂದು ಕೃಷಿ ಅಭಿಯಾನದ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರೋದು ಬಹಳ ಸಂತೋಷದಾಯಕವಾಗಿದೆ. ಇನ್ನು ನಾನು ನೋಡಿದ ಪ್ರಕಾರ ಈ ಎರಡೂ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಮಳೆಯಾಶ್ರಿತ ಬೆಳೆಗಳನ್ನೇ ಜಾಸ್ತಿ ಅವಲಂಬಿಸಿದ್ದಾರೆ. ಕೃಷಿ ಬೆಳೆಗಳು ಇನ್ನು ನಮ್ಮ ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಸ್ಥೆಯಲ್ಲಿ ನಡೆಯುವಂತಹ ವೈಜ್ಞಾನಿಕ ಅಥವಾ ಆವಿಷ್ಕರಣೆಗಳನ್ನು ಹೇಳೋ ಮೂಲಕ ಇವರಿಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ತೋಟಗಾರಿಕೆ ಬೆಳೆಗಳು ಕಮರ್ಷಿಯಲ್ ಆಗಿ ಬಹಳ ಲಾಭದಾಯಕ, ಅದನ್ನು ಯಾವ ಥರ ನಾವು ಬೆಳಿಬಹುದು, ಈವನ್ ಅತಿ ಕಡಿಮೆ ನೀರಿರೋ ಪ್ರದೇಶದಲ್ಲಿ ಕೂಡ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಯಾವ ಥರ ಲಾಭ ಮಾಡಿಕೊಳ್ಬಹುದು, ಹಾಗೆಯೇ ನಮ್ಮ ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸುಮಾರು 300-400 ಟೆಕ್ನಾಲಜಿಗಳನ್ನು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವಿ ಎಸ್ ಅಂತೇಳಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ದಿವಸ ನಾನು ವಿಜಯನಗರ ಜಿಲ್ಲೆಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ನಾನು ಈ ಒಂದು ಜಿಲ್ಲೆಯಲ್ಲಿ ಸುಮಾರು ಇಲ್ಲಿಯವರೆಗೂ ನಾವು ಒಂದು 10-12 ಹಳ್ಳಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾವು ಏನು ಕೃಷಿಗೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಕೈಗೊಳ್ಳಬೇಕು ಅನ್ನೋ ವಿಷಯದ ಬಗ್ಗೆ ನಾನು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ ನಮ್ಮ ಒಂದು ಕೃಷಿ ವಿಜ್ಞಾನಿಗಳ ತಂಡ. ಈ ಒಂದು ತಂಡದಲ್ಲಿ ಪ್ರಮುಖವಾಗಿ ಮಣ್ಣು ವಿಜ್ಞಾನಿಗಳು, ಕೀಟಶಾಸ್ತ್ರ ತಜ್ಞರು ಮತ್ತು ಇನ್ನಿತರೆ ನಮ್ಮ ಬೇಸಾಯ ತಜ್ಞರು ಒಳಗೊಂಡಂಥ ಒಂದು ತಂಡ ಪ್ರತಿ ಹಳ್ಳಿಗೆ ನಾವು ನೀಡ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು ದಿನ ಪ್ರತಿದಿನ ಹಳ್ಳಿನಲ್ಲಿ 1000 ಹೆಚ್ಚು ರೈತರಿಗೆ ನಾವು ಈ ಒಂದು ಮಾಹಿತಿಯನ್ನು ನೀಡ್ತಾ ಬಂದಿದ್ದೀವಿ. ಏನಪ್ಪ ಅಂತಂದರೆ ಈ ಹೊಸ ಒಂದು ತಾಂತ್ರಿಕತೆಗಳ ಬಗ್ಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಗೊಂಡಿರ್ತಕ್ಕಂಥ ತೊಗರಿ ಬಗ್ಗೆ, ಅದರಲ್ಲಿ GRG 811, GRG 152 ಬಗ್ಗೆ ನಾವು ರೈತರಿಗೆ ಹೊಸ ಐಲಿಂಗ್ ತಳಿಗಳಿದ್ದಾವೆ, ಇವು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಉಪಯೋಗಿಸಿ ಅಂತ ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ನವಣೆಯಲ್ಲಿ HN 46 ತಳಿ ಇದೆ, ಅದ್ರ ಬಗ್ಗೆಯೂ ಸಹ ನಾವು ಮಾಹಿತಿಯನ್ನು ಒದಗಿಸ್ತಾ ಇದ್ದೀವಿ. ಜೊತೆಗೆ ಪ್ರಮುಖವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಗೆ ಯಾವ ರೀತಿ ಕಾಪಾಡಿಕೊಳ್ಬೇಕಂತೇಳಿ, ಮಣ್ಣು ಪರೀಕ್ಷೆಯನ್ನು ಯಾವ ರೀತಿ ಮಣ್ಣು ಮಾದರಿಯನ್ನು ಹೊಲದಿಂದ ಸಂಗ್ರಹಿಸಬೇಕು, ಅದನ್ನು ಪ್ರಯೋಗಾಲಯಕ್ಕೆ ಕೊಟ್ಟ ನಂತರ ಪರೀಕ್ಷೆ ಮಾಡಿದ ನಂತರ ಯಾವ ರೀತಿಯಾಗಿ ನಾವು ಗೊಬ್ಬರಗಳನ್ನು ಭೂಮಿಗೆ ಹಾಕೋದ್ರಿಂದ ಸಮತೋಲಿತ ಗೊಬ್ಬರ ಕೊಡೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ವಿ. ಇದುವರೆಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ 9ನೇ ದಿನದ ಬಾನುಲಿ ವರದಿಯನ್ನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹೌದು ಕಣ್ರಿ, ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಮಾತಾಡ್ ಮಾತಾಡ್ ಚೆಲುವ ಕನ್ನಡ ನುಡಿ ಕನ್ನಡ ನಡೆ ಕನ್ನಡ ಮಾತಾಡ್ ಮಾತಾಡ್ ಚೆಲುವ ಕನ್ನಡ ಈ ರಾತ್ರಿ 8 ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಕಾರ್ಯಕ್ರಮದಲ್ಲಿ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211-00 ಅಥವಾ 2000-09-93 SD ಕ್ರಮಾಂಕ 083-94. ತಪ್ಪದೆ ಕೇಳಿ ಆಲಿಸಿ ಭಾಗವಹಿಸಿ. ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ ಮಾತಾಡ್ ಮಾತಾಡ್ ಕನ್ನಡ ಈ ರಾತ್ರಿ 8 ಮಾತಾಡು ಮಾತಾಡು ಮಲ್ಲಿಗೆ. ನಲ್ಮೆ ಕೇಳುಗರೆ, ಈಗ ಸಮಯ 7:26. ಚಿತ್ರಗೀತೆಗಳು ಆರಂಭಕ್ಕೆ ಕೇಳಿ ಗೆಜ್ಜೆ ಪೂಜೆ ಚಿತ್ರದಿಂದಾದ ಗೀತೆಗಳು.